ಬೇಗ ಮಾಡ್ಕಣೋ ಪ್ಲೀಸ್ ಬೇಗ. ಬೇರೆ ಯಾವ್ದಾದ್ರು ಮ್ಯಾಚ್ ಇದೆಯಾ? ಹಾಗೆ ಇದೆ ಕಣೋ, ಅಜ್ಜನ ಜೊತೆ ಬ್ಯಾಂಕ್ ಹೋಗೋಕಿದೆ. ಹಾ ಕಣೋ, ವಯಸ್ಸಾದ್ರೆ ರನ್ನರ್ ಬೇಕೇ ಬೇಕು, ಆದ್ರೆ ಬ್ಯಾಂಕಿಂಗ್ ನಲ್ಲಿ ಬೇಡ. ಅದೇ ತರ RBI ಹೇಳ್ತಾ ಇದೆ, ಸೀನಿಯರ್ ಸಿಟಿಸನ್ಸ್ ಎಲ್ಲಕ್ಕಿಂತ ಮೊದಲು ನಿಮ್ಮ ವಯಸ್ಸು 70 ಹೆಚ್ಚಿದ್ರೆ, ವಿಕಲಾಂಗರಾಗಿದ್ರೆ, ನಿಮ್ಗೆ ಬ್ಯಾಂಕ್ಗೆ ಹೋಗಲು ಆಗದಿದ್ರೆ ಬ್ಯಾಂಕೇ ನಿಮ್ಮ ಹತ್ತಿರ ಬರುತ್ತೆ, ಅದು ಅಗತ್ಯ ಸೇವೆಗಳ ಜೊತೆ ಮತ್ತು ಮಿತ ಬೆಲೆಯಲ್ಲಿ. ಸೀನಿಯರ್ ಎಲ್ಲಕ್ಕಿಂತ ಮೊದಲು RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:51:04. ಇನ್ನು ಕಾರ್ಯಕ್ರಮ ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ಇಂದು ಕೇಳಿ, ಪೀಡೆ ನಾಶಕಗಳ ಸುರಕ್ಷಿತ ಬಳಕೆ ಕುರಿತು ಡಾಕ್ಟರ್ ಜಿಎಂ ದರ್ಶಿನಿ ಅವರೊಂದಿಗಿನ ಸಂದರ್ಶನ. ನಮಸ್ಕಾರ ಡಾಕ್ಟರ್ ದರ್ಶಿನಿ ಅವರೇ. ನಮಸ್ತೆ ಸರ್. ನಮ್ಮ ರೈತ ಬಾಂಧವರು ಕೃಷಿಯನ್ನು ಮಾಡುವಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾರೆ. ಅದರಲ್ಲಿ ಮುಖ್ಯವಾಗಿ ತಮ್ಮ ಬೆಳೆಯನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಬಹಳ ಮುಖ್ಯವಾದ ಅಂಶ. ಬೆಳೆಗಳಿಗೆ ವಿವಿಧ ರೀತಿಯ ಕೀಟಪೀಡೆಗಳು, ರೋಗಗಳು, ಕೆಲವೊಂದು ಬೇರೆ ಕೀಟೇತರ ಪೀಡೆಗಳು ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಅವುಗಳಿಂದ ತಮ್ಮ ಬೆಳೆಗಳನ್ನು ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೆ ಅವರು ವಿವಿಧ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಅಂತಿಮವಾದ ಕ್ರಮ ಅಂದರೆ ಈ ರಾಸಾಯನಿಕಗಳನ್ನು ಬಳಸುವಂಥದ್ದು. ಈ ರಾಸಾಯನಿಕಗಳು ಮುಖ್ಯವಾಗಿ ವಿಷಗಳಾಗಿರ್ತವೆ, ಆದ್ದರಿಂದ ಇವುಗಳನ್ನು ಬಹಳ ಅವರು ಸುರಕ್ಷಿತವಾಗಿ ಬಹಳ ಮುನ್ನೆಚ್ಚರಿಕೆಯನ್ನು ವಹಿಸಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ಮತ್ತು ಬಳಸಬೇಕಾಗತ್ತೆ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಒಂದು ವಿಚಾರದ ಬಗ್ಗೆನೇ ಮಾಹಿತಿ ಮಾಡಿಕೊಡ್ಬೇಕು. ಮುಖ್ಯವಾಗಿ ಈ ಪೀಡನಾಶಕಗಳನ್ನು ಹೇಗೆ ಅವರು ಆಯ್ಕೆ ಮಾಡ್ಕೋಬೇಕು, ಹೇಗೆ ಖರೀದಿ ಮಾಡಬೇಕು, ಸಾಗಾಣಿಕೆ ಮಾಡುವಾಗ, ಶೇಖರಣೆ ಮಾಡುವಾಗ, ಬಳಸುವಾಗ ಏನೆಲ್ಲ ಒಂದು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಾವಿವತ್ತು ಮಾಹಿತಿ ಮಾಡಿಕೊಡ್ಬೇಕು. ಮೊದಲಿಗೆ ಈ ಪೀಡನಾಶಕಗಳು ಅಂದ್ರೆ ಏನು, ಇದರಲ್ಲಿ ಯಾವ್ಯಾವ ಬರ್ತವೆ ಅಂತ ಸ್ವಲ್ಪ ಹೇಳ್ತೀರಾ? ಬೆಳೆಗಳನ್ನು ಬಾಧಿಸುವಂತಹ ಎಲ್ಲ ಜೀವಿಗಳನ್ನು ನಾವು ಪೀಡೆಗಳು ಅಂತ ಹೇಳ್ತೇವೆ. ಉದಾಹರಣೆಗೆ ಕಳೆಗಳಾಗಿರ್ಬೋದು, ಕೀಟಗಳು, ರೋಗಕಾರಕ ಸೂಕ್ಷ್ಮ ಜೀವಿಗಳು, ಜಂತುಗಳು, ಮೃದ್ವಂಗಿಗಳು, ಹಾಗೂ ನೀವು ಹೇಳಿದಾಗೆ ಕೀಟೇತರ ಪೀಡೆಗಳು, ಕೋತಿಗಳಾಗಿರ್ಬೋದು, ಅಳಿಲುಗಳು, ಇಲಿಗಳು, ಹೀಗೆ ಇವೆಲ್ಲವನ್ನು ನಾವು ಕೀಟೇತರ ಪೀಡೆಗಳ ಗುಂಪಿಗೆ ಸೇರಿಸ್ತೇವೆ. ಈ ಎಲ್ಲ ಪೀಡೆಗಳನ್ನು ನಿರ್ವಹಣೆ ಮಾಡುವ ಸಲುವಾಗಿ ನಾವು ಬಳಸುವಂತಹ ರಾಸಾಯನಿಕಗಳು ಅಥವಾ ಜೈವಿಕ ವಸ್ತುಗಳನ್ನು ನಾವು ಪೀಡೆನಾಶಕಗಳು ಅಂತ ಹೇಳ್ತೇವೆ. ಮೊದಲನೇದಾಗಿ ಕಳೆನಾಶಕ ಆಗಿರಬಹುದು, ದುಂಡಾಣುನಾಶಕ, ಶಿಲೀಂಧ್ರನಾಶಕ, ಕೀಟನಾಶಕ, ಜಂತುನಾಶಕ, ಮೃದ್ವಂಗಿ ನಾಶಕಗಳು ಇತ್ಯಾದಿ, ಇವೆಲ್ಲವನ್ನ ನಾವು ಪೀಡೆನಾಶಕಗಳು ಅಂತ ಹೇಳ್ತೇವೆ. ಅದರಲ್ಲೂ ಹೆಚ್ಚಿನ ಇಳುವರಿಯನ್ನ ಗುರಿಯಾಗಿಸಿಕೊಂಡಿರುವಂತಹ ಇತ್ತೀಚಿನ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳು ಮತ್ತು ಈ ಪೀಡೆನಾಶಕಗಳು ಅತಿ ಮುಖ್ಯ ಪಾತ್ರವನ್ನ ವಹಿಸ್ತಾ ಇದ್ದಾವೆ ಸರ್. ನಮ್ಮ ಭಾರತದಲ್ಲಿ ಪೀಡೆನಾಶಕಗಳ ಬಳಕೆಯಲ್ಲಿ ಭಾರತ 12ನೇ ಸ್ಥಾನದಲ್ಲಿದೆ ಪ್ರಪಂಚದಲ್ಲಿ, ಆದರೆ ಏಷ್ಯಾ ಖಂಡದಲ್ಲಿ 3ನೇ ಸ್ಥಾನದಲ್ಲಿದೆ. ಈಗ ನಾವು ಏನಂತ ತಿಳ್ಕೋಬೇಕಂದ್ರೆ 3ನೇ ಸ್ಥಾನದಲ್ಲಿದ್ದೀವಿ ಅಂದರೆ ಅತಿ ಹೆಚ್ಚಿನ ಪೀಡೆನಾಶಕಗಳನ್ನು ಬಳಸ್ತಾ ಇದ್ದೇವೆ. ಇತ್ತೀಚಿನ ಒಂದು ವರದಿಯ ಪ್ರಕಾರ ಪೀಡೆನಾಶಕಗಳ ಶೇಕಡಾವಾರು ಬಳಕೆಯಲ್ಲಿ ಬಹುಪಾಲು ಅಂದರೆ 51% ಹೆಚ್ಚು ಕೀಟನಾಶಕಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೇವೆ. ಜೊತೆಗೆ 33% ಕಳೆನಾಶಕಗಳನ್ನು ಬಳಸ್ತಾ ಇದ್ದೇವೆ, 16% ರೋಗನಾಶಕಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೇವೆ. ಪೀಡೆನಾಶಕಗಳನ್ನು ಹೆಚ್ಚಾಗಿ ಯಾವ ಬೆಳೆಯಲ್ಲಿ ಬಳಸ್ತಾ ಇದ್ದೇವೆ ಅಂತ ನೋಡೋಣ. ಹತ್ತಿ ಬೆಳೆಯಲ್ಲಿ ಅತಿ ಹೆಚ್ಚಿನ ಪೀಡೆನಾಶಕಗಳನ್ನು ನಾವು ಬಳಸ್ತಾ ಇದ್ದೇವೆ. ಅದರ ನಂತರ ಬರುವಂತದ್ದು ತರಕಾರಿ ಬೆಳೆಗಳು, ಅಂದ್ರೆ ಈ ಎರಡೂ ಬೆಳೆಗಳಿಗೆ ನಾವು ಹೆಚ್ಚಿನ ಪೀಡೆನಾಶಕಕ್ಕೆ ಅವಲಂಬಿತ ಆಗಿದ್ದೇವೆ. ಯಾಕಂದ್ರೆ ಹತ್ತಿಗೆ 10 ಅಂತ ಕೇಳಿದ್ವಿ, ಹೌದು, ಬೀಜ ಬಿತ್ತನೆ ಮಾಡೋದ್ರಿಂದ ಹಿಡಿದು ಕೊಯ್ಲು ಮಾಡೋವರೆಗೂ ಯಾವ್ದಾದ್ರು ಒಂದು ಕೀಟ ಇದ್ದೇ ಇರುತ್ತೆ. ಹೌದು, ಅತಿ ಹೆಚ್ಚಿನ ಪೀಡೆನಾಶಕಗಳನ್ನ ಹತ್ತಿಯಲ್ಲಿ ನಾವು ಬಳಸ್ತಾ ಇದ್ದೇವೆ ಸರ್. ಮತ್ತೆ ಬೆಳೆ ಉತ್ಪಾದನೆಯಲ್ಲಿ ಬಹುಪಾಲು ವೆಚ್ಚವನ್ನ ನಾವು ಸಸ್ಯ ಸಂರಕ್ಷಣೆಗೆ ಇವತ್ತಿಗೆ ವಿನಿಯೋಗ ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಮಗೆ ಇಳುವರಿ ಮುಖ್ಯ ಆಗುತ್ತೆ, ಸಸ್ಯ ಸಂರಕ್ಷಣೆ ಮುಖ್ಯ ಆಗುತ್ತೆ, ಆಗುವಂತಹ ನಷ್ಟವನ್ನ ಕಡಿಮೆ ಮಾಡೋದಕ್ಕೆ ನಾವು ಸಸ್ಯ ಸಂರಕ್ಷಣೆಗೆ ಹೆಚ್ಚಿನ ಹಣವನ್ನ ಒತ್ತು ನೀಡ್ತಾ ಇದ್ದೇವೆ ಮತ್ತೆ ಹಣವನ್ನ ವ್ಯಯಿಸ್ತಾ ಇದ್ದೇವೆ. ಹಾಗಾಗಿ ಪೀಡೆ ನಿರ್ವಹಣೆಯಲ್ಲಿಯೂ ಸಹ ಹಲವಾರು ರೀತಿಯ ಕ್ರಮಗಳಿದ್ದಾವೆ. ಬೇಸಾಯ ಕ್ರಮಗಳಾಗಿರಬಹುದು, ಯಾಂತ್ರಿಕ ಕ್ರಮಗಳಾಗಿರಬಹುದು, ಜೈವಿಕ ಕ್ರಮಗಳಾಗಿರಬಹುದು, ರಾಸಾಯನಿಕ ಕ್ರಮಗಳಾಗಿರಬಹುದು. ಆದರೆ ಪೀಡನಾಶಕಗಳನ್ನ ಬಳಕೆಯನ್ನು ನಾವು ಯಾಕೆ ಹೆಚ್ಚು ಮಾಡ್ತಾ ಇದ್ದೇವೆ ಅಂದ್ರೆ, ಬೇಗ ತ್ವರಿತಗತಿಯಲ್ಲಿ ಪೀಡೆ ನಿರ್ವಹಣೆ ಆಗಬೇಕು ಅಂತ ನಮ್ಮ ಉದ್ದೇಶ. ಹಾಗಾಗಿ ರಾಸಾಯನಿಕಗಳ ಮೊರೆ ಹೋಗ್ತಾ ಇದ್ದೇವೆ. ಈಗ ರಾಸಾಯನಿಕಗಳ ಮೇಲೆ ಮೊರೆ ಹೋಗೋದ್ರಿಂದ, ಹೆಚ್ಚಿನ ರಾಸಾಯನಿಕ ಬಳಸೋದ್ರಿಂದ ನಮ್ಮ ಮೇಲೆ ಪರಿಣಾಮ ಉಂಟಾಗ್ತಾ ಇದೆ. ಹಾಗಾಗಿ ಪರಿಸರದ ಮೇಲಾಗ್ಲಿ ಅಥವಾ ಜೀವ ಸಂಕುಲದ ಮೇಲೆ ಆಗ್ತಾ ಇರುವಂತ ಕೆಟ್ಟ ಪರಿಣಾಮವನ್ನ ನಾವು ಕಡಿಮೆ ಮಾಡುವ ಸಲುವಾಗಿ ಹಲವಾರು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಪೀಡನಾಶಕಗಳ ಒಂದು ಸುರಕ್ಷಿತ ಬಳಕೆಯಲ್ಲಿ ಯಾವ್ಯಾವ ಹಂತಗಳಲ್ಲಿ ಮುನ್ನೆಚ್ಚರಿಕೆಯನ್ನ ತೆಗೆದುಕೋಬೇಕು ಅಂತೀರಿ? ಪೀಡನಾಶಕದಿಂದ ಆಗುವ ಹಾನಿಯನ್ನ ತಪ್ಪಿಸೋದಕ್ಕೋಸ್ಕರ ನಾವು ಪೀಡನಾಶಕಗಳನ್ನ ಆಯ್ಕೆ ಮಾಡಿಕೊಳ್ಳುವಾಗ, ಖರೀದಿಸುವಾಗ, ಸಾಗಣೆ ಮಾಡುವಾಗ, ಶೇಖರಿಸುವಾಗ ಮತ್ತು ಬಳಸುವಾಗ ಮತ್ತು ಬಳಸಿದ ನಂತರ ಈ ಎಲ್ಲಾ ಹಂತಗಳಲ್ಲೂ ನಾವು ಹಲವಾರು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಈ ಪೀಡನಾಶಕಗಳನ್ನ ಆಯ್ಕೆ ಮಾಡಿಕೊಳ್ಳುವಾಗ ನಾವು ಏನು ಕ್ರಮಗಳನ್ನು ಅನುಸರಿಸಬೇಕು ಅಂತೀರಿ? ಪೀಡನಾಶಕವನ್ನ ಆಯ್ಕೆ ಮಾಡುವ ಮುನ್ನ ನಾವು ಹಲವಾರು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಮೊದಲನೆಯದಾಗಿ, ಬೆಳೆಯ ಮೇಲೆ ಕಡಿಮೆ ಸಂಖ್ಯೆಯ ಕೀಟಗಳು ಇದ್ದಾಗ ಅಥವಾ ಬೆಳೆಯ ಮೇಲೆ ಕಡಿಮೆ ಲಕ್ಷಣಗಳು ಇದ್ದಾಗ ನಾವು ಕೀಟನಾಶಕದ ಮೊರೆ ಹೋಗಬಾರದು. ಅಥವಾ ಕೀಟನಾಶಕ ಪೀಡನಾಶಕದ ಸಿಂಪರಣೆ ಅಗತ್ಯ ಇರುವುದಿಲ್ಲ. ನಾವು ಯಾವಾಗ ಸಿಂಪರಣೆ ಮಾಡಬೇಕು ಅಂತ ಅಂದ್ರೆ, ಕೀಟ ಆರ್ಥಿಕ ಹಾನಿಯ ಮಟ್ಟವನ್ನ ಮೀರಿದಾಗ ಕೀಟನಾಶಕದ ಸಿಂಪರಣೆ ಅಗತ್ಯತೆ ನಮಗೆ ಕಂಡು ಬರುತ್ತೆ. ಆರ್ಥಿಕ ಹಾನಿ ಮೀರಿದಾಗ ಮಾತ್ರ ನಾವು ಕೀಟನಾಶಕವನ್ನ ಸಿಂಪಡಿಸಬೇಕು. ಜೊತೆಗೆ ಯಾವ ಕೀಟಕ್ಕೆ ಯಾವ ಕೀಟನಾಶಕ ಬಳಸಬೇಕು ಅನ್ನೋಂತ ಒಂದು ಮಾಹಿತಿ ನಮಗೆ ಇರಬೇಕು. ಕೀಟಗಳು ಯಾವೆಲ್ಲ ರೀತಿ ಅವು ಬಾಯಿ ಬಗೆಯನ್ನ ಹೊಂದಿದ್ದಾವೆ? ಕೆಲವು ರಸ ಇರೋ ಕೀಟಗಳಿದ್ದಾವೆ, ಎಲೆ ತಿನ್ನೋ ಕೀಟಗಳಿದ್ದಾವೆ, ಕಾಂಡ ಕೊರೆಯುವಂಥವು, ಕಾಯಿ ಕೊರೆಯುವಂಥ ಮತ್ತೆ ಎಲೆಗಳ ಮೇಲೆ ಸುರಂಗಗಳನ್ನ ಮಾಡುವಂತ ಕೀಟಗಳು ಇದ್ದಾವೆ, ಕೊರೆಯಂತವು ಮತ್ತೆ ಮಣ್ಣಿನಲ್ಲಿ ಇದ್ದುಕೊಂಡು ಬೇರನ್ನ ತಿನ್ನುವಂಥವು. ಈ ರೀತಿ ಹಲವಾರು ರೀತಿಯ ನಾಶವನ್ನ ಕೀಟ ಉಂಟು ಮಾಡುತ್ತೆ ಅಥವಾ ಹಾನಿಯನ್ನ ಉಂಟು ಮಾಡುತ್ತೆ. ಅಂದ್ರೆ ಕೆಲವು ಕೀಟಗಳು ಹಗಲೆಲ್ಲ ಮಣ್ಣಲ್ಲಿದ್ದು ರಾತ್ರಿ ಹೊತ್ತು ಕೆಲಸ ಮಾಡ್ತಾ ಇರ್ತವೆ. ಹೌದು, ನಾಕ್ಟೂರ್ನಲ್ ಅಂತ ಹೇಳ್ತೇವೆ ನಾವು. ರಾತ್ರಿ ವೇಳೆ ಮಾತ್ರ ಅವು ಮಣ್ಣಿನಿಂದ ಹೊರಗಡೆ ಬಂದು ಎಲೆಗಳ ಮೇಲೆ ತಿನ್ನೋದಾಗ್ಲಿ ಅಥವಾ ಕಾಂಡವನ್ನ ಕತ್ತರಿಸುವಂತ ಕೆಲಸವನ್ನ ಮಾಡ್ತವೆ. ಹಾಗಾಗಿ ಯಾವ ರೀತಿಯ ತಿನ್ನೋ ಕೀಟಕ್ಕೆ ಯಾವ ರೀತಿಯ ಪೀಡನಾಶಕಗಳನ್ನ ಬಳಸಬೇಕು ಅಥವಾ ಕೀಟನಾಶಕ ಬಳಸಬೇಕು ಅನ್ನೋಂತ ಮಾಹಿತಿ ರೈತರಿಗೆ ಬಹುಮುಖ್ಯವಾಗಿ ಬೇಕಾಗುತ್ತೆ. ಹಾಗಾಗಿ ಈ ಕೀಟಕ್ಕೆ ಯಾವ ಔಷಧಿ ಸೂಕ್ತ, ಯಾವುದು ಅಲ್ಲ ಅಂತ ಅವರಿಗೆ ಮಾಹಿತಿ ಇರೋದಿಲ್ಲ. ಆವಾಗ ಅವರು ಏನ್ ಮಾಡ್ಬೇಕು ಅಂತ ಅಂದ್ರೆ, ಹಾನಿಯ ಲಕ್ಷಣ ಇರುವಂತ ಸಸ್ಯದ ಭಾಗವನ್ನ ಕೊಂಡೊಯ್ದು ಅವರ ಹತ್ತಿರದ ಯಾವುದೇ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ವಿಜ್ಞಾನ ಕೇಂದ್ರವನ್ನ ಸಂಪರ್ಕಿಸಬೇಕು. ಸಂಪರ್ಕಿಸಿದ ನಂತರ ಅಧಿಕಾರಿಗಳು ಶಿಫಾರಸು ಮಾಡಿದ ಮತ್ತು ಅವರು ಶಿಫಾರಸು ಮಾಡಿದ ಪ್ರಮಾಣವನ್ನ ಗುರುತಿಟ್ಕೊಂಡು ಅವರ ಮಾಹಿತಿ ತಗೊಂಡು ನಂತರ ಅಂತ ಕೀಟನಾಶಕವನ್ನ ಅವರು ಖರೀದಿ ಮಾಡಬೇಕಾಗತ್ತೆ. ಜೊತೆಗೆ ಎಲ್ಲಿಂದ ಖರೀದಿ ಮಾಡಬೇಕು ಅನ್ನೋ ಅದು ಬಹಳ ಮುಖ್ಯ. ಯಾಕಂತಂದ್ರೆ ಇವಾಗ ಮಾರುಕಟ್ಟೆಯಲ್ಲಿ ಹಲವಾರು ರಿಜಿಸ್ಟರ್ ಆಗದೆ ಇರುವಂತ ಫೇಕ್ ಕೆಮಿಕಲ್ ಅನ್ನ ನಾವ್ ಏನ್ ಹೇಳ್ತೀವಿ ಅಂತವು ಬಹಳ ಬಳಕೆಯಲ್ಲಿದ್ದಾವೆ ಅಥವಾ ಮಾರುಕಟ್ಟೆಗೆ ಬರ್ತಾ ಇದಾವೆ. ಇದನ್ನ ತಡೆಗಟ್ಟಬೇಕು ಅಂತ ಅಂದ್ರೆ, ನಾವು ನಮ್ಮ ಅಧಿಕೃತ ಮಾರಾಟಗಾರರು ಯಾರಿರ್ತಾರೆ ಅಲ್ಲಿಗೆ ಹೋಗಿ ಕೊಂಡ್ಕೋಬೇಕು. ಇನ್ನ ಮುಖ್ಯವಾಗಿ ಈ ಪೀಡನಾಶಕಗಳನ್ನ ಖರೀದಿ ಮಾಡುವಾಗ ಏನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರಿ? ಕೀಟನಾಶಕಗಳನ್ನ ಖರೀದಿ ಮಾಡುವಾಗ ನಾವಾಗ್ಲೇ ಹೇಳಿದ ಹಾಗೆ ರಾಷ್ಟ್ರೀಯ ಕೀಟನಾಶಕಗಳ ಮಂಡಳಿ ಮತ್ತು ನೋಂದಣಿ ಸಮಿತಿಯಿಂದ ಅನುಮೋದಿಸಲಾಗಿರುವ ಕೀಟನಾಶಕಗಳನ್ನ ಮಾತ್ರ ನಾವು ಬಳಸಬೇಕಾಗುತ್ತೆ. ಅಧಿಕಾರಿಗಳಿಂದ ಅವ್ರು ಏನು ಶಿಫಾರಸು ಮಾಡ್ತಾರಲ್ಲ ಸರ್, ಅಂತ ಕೆಮಿಕಲ್ಗಳು ಅಧಿಕೃತ ಮಾರಾಟಗಾರರಿಂದ ನಾವು ಕೊಂಡ್ಕೊಂಡಾಗ ಅದು ನೋಂದಣಿ ಆಗಿರುತ್ತೆ ಅಂತಲೇ ಅರ್ಥ. ಮಾಡಬೇಕಾಗುತ್ತೆ. ಅದರ ನಂತರ ಕೀಟನಾಶಕಗಳನ್ನ ಖರೀದಿ ಮಾಡುವಾಗ ನಾವು ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ, ಕೀಟನಾಶಕಗಳ ಪ್ಯಾಕೆಟ್ ಅಥವಾ ಡಬ್ಬಿಗಳು ಏನ್ ತಗೋತೀವಿ ಅವು ಸೀಲ್ ಆಗಿದ್ಯಾ ಅಂತ ನಾವು ಒಂದ್ಸತಿ ದೃಢಪಡಿಸ್ಕೋಬೇಕಾಗತ್ತೆ. ಸೀಲ್ ಆಗಿದ್ಯಾ ಅಥವಾ ಸ್ವಲ್ಪ ಹೊರಗಡೆ ಚೆಲ್ಲಿದ್ಯಾ, ಓಪನ್ ಆಗಿದ್ಯಾ ಆಲ್ರೆಡಿ ಅಂತ ಫಸ್ಟ್ಗೆ ನೋಡ್ಕೋಬೇಕಾಗತ್ತೆ. ಅದರ ನಂತರ ಪೀಡನಾಶಕಗಳನ್ನ ಕೊಂಡು ತರೋದಕ್ಕೆ ಮಕ್ಕಳನ್ನ ನಾವು ಕಳಿಸಬಾರ್ದು. ಯಾಕಂದ್ರೆ ಮಕ್ಕಳಿಗೆ ಅದರ ಬಗ್ಗೆ ಕುತೂಹಲ ಜಾಸ್ತಿ, ಏನಿರ್ಬೋದು ಇದು ವಿಷ ಅನ್ನೋ ಮಾಹಿತಿ ಅವರಿಗೆ ಇರೋದಿಲ್ಲ, ಲಕ್ಷ್ಯ ಇರೋದಿಲ್ಲ. ಹಾಗಾಗಿ ನಾವು ಮಕ್ಕಳನ್ನ ಕೊಂಡು ತರೋದಕ್ಕೆ ಕಳಿಸ್ಕೊಡುದು. ಜೊತೆಗೆ ಮಾರಾಟಗಾರರು ಸಹ ಮಕ್ಕಳ ಕೈಗೆ ಪೀಡನಾಶಕಗಳನ್ನ ಕೊಟ್ಟು ಕಳುಹಿಸಬಾರದು. ಒಂದು ಮುನ್ನೆಚ್ಚರಿಕೆ ಕ್ರಮ. ಖರೀದಿಸಿದ ನಂತರ ಕೀಟನಾಶಕದ ಬಾಟಲಿ ಅಥವಾ ಪ್ಯಾಕೆಟ್ ಮೇಲೆ ಹಲವಾರು ವಿವರಗಳನ್ನು ಅವರು ನಮೂದಿಸಿರ್ತಾರೆ. ಅಷ್ಟು ವಿವರಗಳನ್ನು ಪೂರ್ತಿಯಾಗಿ ನಾವು ಓದಬೇಕಾಗತ್ತೆ. ಆ ವಿವರಗಳಲ್ಲಿ ಒಂದು ಸುರಕ್ಷಿತ ಸಮಯ ಅನ್ನೋದನ್ನ ನಮೂದಿಸಿರ್ತಾರೆ. ಈ ಸುರಕ್ಷಿತ ಸಮಯ ಅಂದ್ರೆ ಏನು ಅಂತ ಅಂದ್ರೆ, ಕಡೆಯ ಸಿಂಪರಣೆಯಿಂದ ಕಟಾವಿಗೆ ಇರುವ ಅಂತರವನ್ನ ನಾವು ಸುರಕ್ಷಿತ ಸಮಯ ಅಂತ ಹೇಳ್ತೇವೆ. ಇದನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು, ವಿಶೇಷವಾಗಿ ಈ ಆಹಾರ ಬೆಳೆಗಳಲ್ಲಿ, ತರಕಾರಿ ಹಣ್ಣುಗಳಲ್ಲಿ. ಯಾಕಂದ್ರೆ ತರಕಾರಿ ಹಣ್ಣುಗಳನ್ನ ಕಟಾವು ಮಾಡಿದ ತಕ್ಷಣ ಅದು ಮಾರುಕಟ್ಟೆಗೆ ಬರುತ್ತೆ. ಮಾರುಕಟ್ಟೆಯಲ್ಲಿ ತಕ್ಷಣ ಕೊಂಡುಕೊಳ್ಳೋರು ಕೊಂಡ್ಕೋತಾರೆ, ಅವರು ತಕ್ಷಣ ಅದನ್ನ ಏನಾದ್ರೂ ಬಳಕೆ ಮಾಡ್ತಾರೆ ಅಥವಾ ಸೇವಿಸ್ತಾರೆ. ಈ ತರ ಆಗೋದ್ರಿಂದ ಆ ವಿಷಕಾರತ್ವ ಇವರ ದೇಹವನ್ನ ಸೇರುವಂತ ಸಂಭವ ಜಾಸ್ತಿ ಇರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಸುರಕ್ಷಿತ ಸಮಯವನ್ನ ಪಾಲಿಸಿ ನಾವು ಕೊಯ್ಲನ್ನ ಮಾಡಿದ್ರೆ ಗ್ರಾಹಕರು ಯಾರು ಕೊಂಡ್ಕೊಳ್ತಾರಲ್ಲ ಅವರ ಆಹಾರದ ಮೇಲೂ ಯಾವುದೇ ಪ್ರತಿಕೂಲ ಪರಿಣಾಮ ಬೀರೋದಿಲ್ಲ. ಅಂದ್ರೆ ಸುರಕ್ಷಿತ ಅವಧಿಯನ್ನ ನಾವು ನೋಡ್ಕೊಳ್ಳೋದು ಬಹಳ ಮುಖ್ಯ ಅಂತೀರಿ. ಹೌದು. ಮತ್ತೆ ಈ ಸುರಕ್ಷಿತ ಸಮಯ ಯಾವೆಲ್ಲ ಅಂಶಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ, ಬೆಳೆ, ಪೀಡನಾಶಕ ಮತ್ತೆ ಪೀಡನಾಶಕದ ಶಿಫಾರಿತ ಪ್ರಮಾಣದ ಮೇಲೆ ಡಿಪೆಂಡ್ ಆಗಿರುತ್ತೆ. ಉದಾಹರಣೆಗೆ ಮೆಲಾಥಿಯಾನ್ ಅನ್ನುವಂತ ಕೀಟನಾಶಕದ ಸುರಕ್ಷಿತ ಸಮಯ ಎಲೆ ಕೋಸಿನಲ್ಲಿ 2 ದಿನ, ಆದ್ರೆ ಅದೇ ಕೀಟನಾಶಕದ ಸುರಕ್ಷಿತ ಸಮಯ ಟೊಮ್ಯಾಟೋದಲ್ಲಿ 3 ದಿನ ಆಗಿರುತ್ತೆ. ಹೀಗಾಗಿ ಸುರಕ್ಷಿತ ಸಮಯ ಬೆಳೆ ಮೇಲೆ, ಬೆಳೆಗೆ ಬಳಸುವಂತ ಕೀಟನಾಶಕದ ಪ್ರಮಾಣದ ಮೇಲೆ ಮತ್ತೆ ಕೀಟನಾಶಕದ ಮೇಲೆ ಅವಲಂಬಿತ ಆಗಿರುತ್ತೆ. ಇನ್ನ ಮುಖ್ಯವಾಗಿ ನಾವು ಖರೀದಿಸುವಾಗ ಇನ್ನೊಂದು ಅಂಶ ಅವರು ಗಮನಿಸಬೇಕು ಅಂದ್ರೆ, ಯಾವತ್ತು ಅದನ್ನ ಉತ್ಪಾದನೆ ಮಾಡಿರ್ತಾರೆ ಆ ಒಂದು ದಿನಾಂಕ ನೋಡ್ಕೋಬೇಕಲ್ವೇ. ಯಾವತ್ತು ಅದರ ಅವಧಿ ಮುಗಿಯುತ್ತೆ ಅನ್ನೋದು ನೋಡ್ಕೋಬೇಕು. ಹೌದು. ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಯಾವಾಗ ಆಗಿದೆ, ಎಷ್ಟು ತಿಂಗಳ ಒಳಗೆ ಉಪಯೋಗಿಸಬೇಕು ಅಂತ ನಮೂದಿಸಿರ್ತಾರೆ, ಅಥವಾ ಯಾವ ಡೇಟ್ಗೆ ನಮೂದಿಸಿರ್ತಾರೆ ಅದಕ್ಕೆ ಮುಂಚೆ ನಾವು ಬಳಸಬೇಕು. ಮನುಷ್ಯರು ಯಾವೆಲ್ಲ ಔಷಧಿಗಳನ್ನ ಸೇವಿಸುವಾಗ ಕನ್ಫರ್ಮ್ ಮಾಡ್ಕೋತೀವಲ್ಲ, ಅದೇ ತರ ನಮ್ಮ ಬೆಳೆಗೂ ಸಹ ಔಷಧಿಯನ್ನ ನಾವು ಸಿಂಪಡಣೆ ಮಾಡುವಾಗ ಅದರ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮತ್ತೆ ಎಕ್ಸ್ಪೈರಿ ಡೇಟ್ ಅವೆರಡೂ ಬಹಳ ಮುಖ್ಯ ಆಗಿರುತ್ತೆ ಸರ್. ಇನ್ನ ಮುಖ್ಯವಾಗಿ ಈ ಪೀಡನಾಶಕಗಳನ್ನ ನಾವು ಸಾಗಣೆ ಮಾಡುವಾಗ, ಶೇಖರಿಸುವಾಗ ಏನು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಪೀಡನಾಶಕಗಳನ್ನ ಕೊಂಡುಕೊಂಡ ನಂತರ ಸಾಗಣೆ ಮಾಡಬೇಕಾದಾಗ ನಾವು ಆಹಾರ ಪದಾರ್ಥಗಳ ಒಟ್ಟಿಗೆ ಸಾಗಣೆ ಮಾಡಿಕೊಡೋದು. ಪಶು ಆಹಾರ ಆಗಿರ್ಬೋದು ಅಥವಾ ಮನುಷ್ಯರ ಆಹಾರ ಆಗಿರ್ಬೋದು, ಈ ಆಹಾರ ಪದಾರ್ಥಗಳ ಜೊತೆ ನಾವು ಕೊಂಡೊಯ್ಯಬಾರದು. ಒಂದು, ಕೊಂಡೊಯ್ದ ನಂತರ ಶೇಖರಣೆ ಮಾಡೋದು ಅತಿ ಅವಶ್ಯಕ. ಶೇಖರಣೆ ಮಾಡುವಾಗ ಅವನ್ನ ಎಲ್ಲರೂ ವಾಸಿಸುವಂತ ಸ್ಥಳದಲ್ಲಿ ಅದನ್ನ ಶೇಖರಣೆ ಮಾಡದೆ ಪ್ರತ್ಯೇಕವಾದ ಒಂದು ಕೊಠಡಿಯಲ್ಲಿ ಅದನ್ನ ಶೇಖರಣೆ ಮಾಡಬೇಕಾಗುತ್ತೆ, ಮತ್ತು ಒಂದು ಕಪಾಟಿನಲ್ಲಿಟ್ಟು ಅದನ್ನ ಕೀಲಿ ಹಾಕಿ ಇಡಬೇಕಾಗುತ್ತೆ, ಬೀಗ ಹಾಕಿ ಇಡಬೇಕಾಗುತ್ತೆ. ಈ ತರ ಮಾಡೋದ್ರಿಂದ ಮಕ್ಕಳಿಗೆ ಸಿಗದೇ ಇರೋ ತರ ನಾವು ಅದನ್ನ ತಡೆಗಟ್ಟಬಹುದು. ಮತ್ತೆ ಪೀಡನಾಶಕಗಳ ತಂದ ನಂತರ ಶೇಖರಣೆ ಮಾಡುವಾಗ ಅದರ ಮೂಲ ಪ್ಯಾಕೇಜಿಂಗ್ ಏನಿರುತ್ತೆ ಅದರಿಂದ ನಾವು ಬೇರೆ ಡಬ್ಬಗಳಿಗೆ ಅಥವಾ ಪ್ಯಾಕೆಟ್ಗಳಿಗೆ ವರ್ಗಾಯಿಸ್ಕೊಡೋದು. ಈ ತರ ವರ್ಗಾವಣೆ ಮಾಡೋದ್ರಿಂದ ಏನಾಗುತ್ತೆ, ಗೊತ್ತಿಲ್ಲದವರು ಬಂದಾಗ ಪೀಡನಾಶಕವನ್ನ ಸೇವಿಸುವಂತ ಅದರ ವಿಷಕಾರತ್ವಕ್ಕೆ ಒಡ್ಡುವಂತ ಸಂಭವ ಜಾಸ್ತಿ ಇರುತ್ತೆ. ಇದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಇದನ್ನ ಬೇರೆ ಡಬ್ಬಗಳಿಗೆ ವರ್ಗಾಯಿಸ್ಕೊಡೋದು. ಇದು ಮುಖ್ಯವಾಗಿ ಶೇಖರಣೆ ಮಾಡುವಾಗ. ಇನ್ನ ಮುಖ್ಯವಾಗಿ ನಾವು ಈ ಪೀಡನಾಶಕಗಳನ್ನ ತಂದ್ಮೇಲೆ ಬೆಳೆಗಳಿಗೆ ಬಳಸಬೇಕಾಗತ್ತೆ, ಅಂದ್ರೆ ಸಿಂಪರಣೆ ಮಾಡಬೇಕಾಗತ್ತೆ. ಈ ಸಿಂಪರಣೆ ಮಾಡುವಾಗ ಏನು ಎಚ್ಚರಿಕೆ ಕ್ರಮಗಳನ್ನ ವಹಿಸಬೇಕಾಗತ್ತೆ? ಸಿಂಪರಣೆ ಮಾಡುವಾಗ ನಾನು ಆವಾಗಲೇ ಹೇಳಿದೆ, ಅಧಿಕಾರಿಗಳ ಹತ್ರ ಕೊಂಡೊಯ್ದು ಅವರು ಶಿಫಾರಸು ಮಾಡಿರುವಂತ ಕೀಟನಾಶಕವನ್ನ ಅಧಿಕೃತ ಮಾರಾಟಗಾರರಿಂದ ಕೊಂಡು ತರಬೇಕು. ತಂದ ನಂತರ ಅವರು ಶಿಫಾರಸು ಮಾಡಿದ ಪ್ರಮಾಣ ಮಾತ್ರ ನಾವು ಬಳಕೆ ಮಾಡಬೇಕಾಗತ್ತೆ ಸರ್. ಶಿಫಾರಸುಗಿಂತ ಹೆಚ್ಚು ಅಥವಾ ಕಡಿಮೆ ಪ್ರಮಾಣದ ಬಳಕೆ ಒಳ್ಳೆಯದಲ್ಲ. ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡಿದ್ರೆ ಏನಾಗುತ್ತೆ, ನಮ್ಮ ಉದ್ದೇಶ ಬಂದು ಕೀಟಗಳನ್ನ ನಿರ್ವಹಣೆ ಮಾಡೋದು. ಕಡಿಮೆ ಪ್ರಮಾಣದಲ್ಲಿ ಬಳಸಿದಾಗ ಕೀಟ ನಿರ್ವಹಣೆ ಸಾಧ್ಯ ಆಗೋದಿಲ್ಲ. ಒಂದು, ಜೊತೆಗೆ ಆ ಕೀಟನಾಶಕಕ್ಕೆ ನಾವು ಮಾಡಿರುವಂತ ಖರ್ಚು ಏನಿರುತ್ತೆ ಅದು ವ್ಯರ್ಥವಾಗುತ್ತೆ. ಹಾಗಾಗಿ ಕಡಿಮೆ ಅಥವಾ ಜಾಸ್ತಿ ಮಾಡಿಕೊಡೋದು. ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋದನ್ನು ಮುಖ್ಯ. ಈ ಸಂದರ್ಭದಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕೀಟನಾಶಕ ಬಳಸಿದಾಗ ಏನಾಗುತ್ತೆ, ಒಂದು, ಕೀಟನಾಶಕಕ್ಕೆ ತಗಲಿರುವ ವೆಚ್ಚ ಜಾಸ್ತಿ ಆಗುತ್ತೆ. ಎರಡನೇದ್ದು, ಪೀಡೆಗಳಲ್ಲಿ ಕಾಲಕ್ರಮೇಣ ನಿರೋಧಕ ಶಕ್ತಿ ಬೆಳವಣಿಗೆ ಆಗ್ಬಿಡುತ್ತೆ. ಇದರಿಂದ ಪೀಡೆಗಳ ಉಲ್ಬಣ ಆಗುತ್ತೆ. ಕಡಿಮೆ ಸಂಖ್ಯೆಯಲ್ಲಿದ್ದ ಪೀಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಶುರು ಆಗುತ್ತೆ. ಜೊತೆಗೆ ಅಪ್ರಧಾನ ಪೀಡೆಗಳು ಪ್ರಧಾನ ಪೀಡೆಗಳಾಗೋದು ಜಾಸ್ತಿ ಇರುತ್ತೆ. ಯಾವಾಗ ನಾವು ಕೀಟನಾಶಕವನ್ನ ಕಂಟಿನ್ಯೂಸ್ ಆಗಿ ಸಿಂಪರಣೆ ಮಾಡ್ತಾ ಇರ್ತೇವೆ, ಅವಾಗ ಏನಾಗುತ್ತೆ, ಅಪ್ರಧಾನ ಪೀಡೆಗಳು ಪ್ರಧಾನ ಪೀಡೆಗಳಾಗಿ ಮಾರ್ಪಾಡಾಗುವಂತ ಸಂಭವ ಜಾಸ್ತಿ ಇರುತ್ತೆ. ಇವನ್ನೆಲ್ಲ ತಡಿಬೇಕು ಅಂತ ಅಂದ್ರೆ ನಾವು ಶಿಫಾರಸು ಮಾಡಿರುವಷ್ಟೇ ಪ್ರಮಾಣದಲ್ಲಿ ಸಿಂಪರಣೆ ಮಾಡಬೇಕಾಗುತ್ತೆ. ಜೊತೆಗೆ ಈ ಸಿಂಪರಣೆ ಮಾಡುವಂತವ್ರು ಏನು ಎಚ್ಚರಿಕೆ ವಹಿಸಬೇಕಾಗುತ್ತೆ? ಸಿಂಪರಣೆ ಒಂದು ಶಿಫಾರಸು ಮಾಡಿದಷ್ಟೇ ಬಳಸೋದಾಯ್ತು. ಸಿಂಪರಣೆಗೆ ಬಳಸುವಂತ ಉಪಕರಣ ಕರೆಕ್ಟ್ ಆಗಿ ನಾವು ಸೆಲೆಕ್ಟ್ ಮಾಡಬೇಕು. ನಾವು ಪುಡಿ ರೂಪದ ಕೀಟನಾಶಕಕ್ಕೆ ಸಿಂಪರಣೆ ಬಳಸುವಂತ ಪಂಪ್ ಅನ್ನ ಬಳಸೋದಕ್ಕಾಗಲ್ಲ, ಅದಕ್ಕೆ ಡಸ್ಟರ್ಸ್ ಅನ್ನ ಬಳಸಬೇಕಾಗುತ್ತೆ, ಧೂಳೀಕಾರಕ ಯಂತ್ರಗಳು, ಧೂಳೀಕರಣ ಯಂತ್ರಗಳು. ಜೊತೆಗೆ ದ್ರವ ರೂಪದ ಕೀಟನಾಶಕಕ್ಕೆ ಧೂಳೀಕರಣ ಯಂತ್ರ ಬಳಸಕ್ಕಾಗಲ್ಲ. ಯಾವ ಉಪಕರಣವನ್ನ ನಾವು ಆಯ್ಕೆ ಮಾಡ್ತೇವೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಅದರ ಜೊತೆಗೆ ಸಿಂಪರಣಾ ಯಂತ್ರ ಅಥವಾ ಪಂಪ್ ಇಂದ ಸೋರಿಕೆ ಇರಕೂಡದು, ಸೋರಿಕೆಯನ್ನ ಇರದಂತೆ ನೋಡ್ಕೋಬೇಕು. ನಂತರ ಪೀಡನಾಶಕವನ್ನ ಅಳತೆ ಮಾಡುವಂತ ಉಪಕರಣ, ಆಹಾರವನ್ನ ಅಳತೆ ಮಾಡೋದಕ್ಕೆ ಉಪಕರಣ ಬಳಸುವಂತದನ್ನ ಬಳಸಬಾರದು. ಪ್ರತ್ಯೇಕವಾಗಿ ಪೀಡನಾಶಕಕ್ಕೆ ಅಂತಾನೆ ಒಂದು ಪ್ರಮಾಣವನ್ನ ಅಳತೆ ಮಾಡೋದಕ್ಕೆ ಬಳಸಬೇಕಾಗುತ್ತೆ. ನಂತರ ಪೀಡನಾಶಕವನ್ನ ಪಂಪ್ ಅಲ್ಲಿ ಮಿಶ್ರಣ ಮಾಡುವಾಗ ನಾವು ಮರದ ಕಡ್ಡಿಯನ್ನ ಬಳಸಬೇಕಾಗುತ್ತೆ. ಕೈಯಿಂದ ಮಿಶ್ರಣ ಮಾಡೋದು ಇದೆಲ್ಲವನ್ನ ಮಾಡಬಾರದು, ಮರದ ಕಡ್ಡಿಯನ್ನ ಬಳಸಿ ಮಿಶ್ರಣ ಮಾಡಬೇಕಾಗುತ್ತೆ. ಜೊತೆಗೆ ಸ್ಪ್ರೇಯರ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ದ್ರಾವಣವನ್ನ ತಯಾರಿಸಬೇಕಾಗುತ್ತೆ. 10 ಲೀಟರ್ ಟ್ಯಾಂಕ್, 16 ಲೀಟರ್ ಟ್ಯಾಂಕ್ ಮತ್ತೆ 20 ಲೀಟರ್ ಟ್ಯಾಂಕ್ ಬರುತ್ತೆ. 10 ಲೀಟರ್ ಟ್ಯಾಂಕ್ಗೆ 12 ಲೀಟರ್ ಹಾಕೋದು, ಈ ತರದೆಲ್ಲ ಹೆಚ್ಚಿನ ದ್ರಾವಣವನ್ನ ನಾವು ಒಂದು ಟ್ಯಾಂಕ್ಗೆ ತುಂಬಿಸ್ಕೊಡೋದು, ಅದರ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ದ್ರಾವಣ ತುಂಬಿಸ್ಕೊಡೋದು. ಮುಂದುವರೆದು ಸಿಂಪರಣೆಗೆ ಮುಂಚೆ ಪಂಪ್ನ ಮುಚ್ಚಳ ಭದ್ರವಾಗಿ ಮುಚ್ಚಿದೆಯಾ ಅಂತ ನಾವು ಒಂದ್ಸತಿ ನೋಡ್ಕೋಬೇಕಾಗುತ್ತೆ. ಅವರು ಓಡಾಡ್ತಾ ಸಿಂಪರಣೆ ಮಾಡುವಾಗ ಬೆಳೆಯ ಮಧ್ಯದಲ್ಲೆಲ್ಲ ನಡೆದಾಡುವಾಗ ಅದು ಚೆಲ್ಲದ ಸಾಧ್ಯತೆ ಜಾಸ್ತಿ ಇರುತ್ತೆ, ಮತ್ತೆ ಮೈ ಮೇಲೆ ಚೆಲ್ಲುತ್ತೆ. ರೈತನ ಮೈ ಮೇಲೆ ಚೆಲ್ಲೋದ್ರಿಂದ ಅವರಿಗೆ ಚರ್ಮದ ಮೂಲಕ ಆ ಕೀಟನಾಶಕ ದೇಹವನ್ನ ಪ್ರವೇಶ ಮಾಡುತ್ತೆ. ಇದನ್ನ ತಪ್ಪಿಸೋದಕ್ಕೋಸ್ಕರ ಈ ಎಲ್ಲಾ ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಮತ್ತು ಸಿಂಪರಣೆ ಮಾಡುವಾಗ ಯಾವುದೇ ಆಹಾರ ವಸ್ತುವನ್ನ ತಿನ್ನಕೂಡದು. ಈ ಎಲೆ ಅಡಿಕೆ ಅಗಿಯುವಂತವರು ಅಗಿಕೂಡದು, ಬೀಡಿ ಸಿಗರೇಟ್ ಸೇದುವಂಥದ್ದು, ಧೂಮಪಾನ ಮಾಡೋದು ಅಥವಾ ನೀರು ಕುಡಿಯೋದಾಗ್ಲಿ ಯಾವುದೇ ಆಹಾರ ಸೇವನೆ ಇರಕೂಡದು. ಎಲೆ ಅಡಿಕೆದು ಆಹಾರ ಸೇವನೆಯಾಗ್ಲಿ ಕುಡಿಯೋದಾಗ್ಲಿ ಅಥವಾ ಧೂಮಪಾನ ಮಾಡೋದನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಮತ್ತೆ ಸರಿಯಾದಂತ ಉಡುಪು ತರಿಸೋದು ಅಷ್ಟೇ ಮುಖ್ಯ ಆಗುತ್ತಲ್ವ? ಹೌದು, ಅದನ್ನ ನಾವು ಸುರಕ್ಷಿತ ಉಡುಪು ಅಂತ ಹೇಳ್ತೇವೆ ಸರ್. ಯಾವೆಲ್ಲ ಸೇರಿ ಸುರಕ್ಷಿತ ಉಡುಪಾಗತ್ತೆ ಅಂತ ನಾನು ಹೇಳ್ತೀನಿ. ಮೊದಲಿಗೆ ಉದ್ದ ತೋಳಿನ ಅಂಗಿ, ಅದರಲ್ಲೂ ನೀರಿನಾಂಶ ನಿರೋಧಕ ಅಂಗಿ ಆಗಿದ್ರೆ ಬಹಳ ಒಳ್ಳೇದು. ನೀರಿನಾಂಶ ಇಡಿಬಾರದು ಅಂಗಿಗೆ. ಒಂದು ಉದ್ದ ತೋಳಿನ ಅಂಗಿ, ಪ್ಯಾಂಟ್, ಬೂಟ್ಸ್ ಅಥವಾ ಶೂಸ್, ನೀರಿನಾಂಶ ಇಡಿದೇ ಇರುವಂತಹ ಟೋಪಿ, ಕಣ್ಣಿಗೆ ಕನ್ನಡಕ ಮತ್ತೆ ಮುಖಗವಸ ಮಾಸ್ಕ್. ಮಾಸ್ಕ್ ಧರಿಸೋದು ಬಹಳ ಇಂಪಾರ್ಟೆಂಟ್. ಜೊತೆಗೆ ಕೈಗೆ ಗ್ಲೌಸ್ ಅಂತ ಹೇಳ್ತೀವಲ್ಲ, ಕೈ ಕವಚಗಳನ್ನ ಹಾಕ್ಬೇಕಾಗತ್ತೆ. ಈ ತರ ಮಾಡೋದ್ರಿಂದ ನಮಗೆ ಕಣ್ಣಾಗಿರ್ಬೋದು, ಮೂಗು, ಬಾಯಿ ಅಥವಾ ಚರ್ಮದ ಮೂಲಕ ಕೀಟನಾಶಕ ದೇಹವನ್ನ ಸೇರೋದನ್ನ ತಪ್ಪಿಸಬಹುದು. ಅಂದ್ರೆ ಇಷ್ಟೆಲ್ಲ ಒಂದು ಮುನ್ನೆಚ್ಚರಿಕೆಗಳನ್ನ ತಗೋಬೇಕಾಗುತ್ತೆ. ಜೊತೆಗೆ ಸರಿಯಾದಂತ ನಾಜಲ್ ಅನ್ನ ಬಳಸೋದು ಅಷ್ಟೇ ಮುಖ್ಯವಾಗಿ. ಹೌದು, ಕೀಟನಾಶಕ ಸಿಂಪರಣೆ ಮಾಡುವಾಗ ಮತ್ತೆ ಕಳೆನಾಶಕಗಳಿಗೆ ಬೇರೆ ಬೇರೆ ರೀತಿಯ ನಾಜಲ್ಗಳು ಅದಕ್ಕೆ ಸೂಟ್ ಆಗ್ತವೆ. ಅದಕ್ಕೆ ಸೂಟ್ ಆಗುವಂತ ನಾಜಲ್ ಅನ್ನ ಬಳಸೋದು ಬಹಳ ಮುಖ್ಯ ಆಗುತ್ತೆ. ಕಳೆನಾಶಕಗಳಾದ್ರೆ ಪೂರ್ತಿ ನೆಲವನ್ನ ತೋಯಿಸಬೇಕು, ಎಲ್ಲೆಲ್ಲಿ ಕಳೆ ಇರುತ್ತೆ ಅದಕ್ಕೆ. ಅದಕ್ಕಾಗಿ ನಾವು ಅದಕ್ಕೆ ಫ್ಲಾಟ್ ಪ್ಯಾನ್ ನಾಜಲ್ ಅಂತ ಹೇಳ್ತೇವೆ. ಹೆಚ್ಚಿನ ಕಳೆನಾಶಕ ಕೆಳಗಡೆ ಭೂಮಿಗೆ ಬೀಳೋ ಅಂಥದ್ದು. ಆದ್ರೆ ಕೀಟನಾಶಕ ಸಿಂಪರಣೆ ಮಾಡುವಾಗ ಅಷ್ಟು ದ್ರಾವಣ ಅಗತ್ಯ ಇರೋದಿಲ್ಲ, ಕಡಿಮೆ ಸಾಕಾಗುತ್ತೆ. ಹಾಗಾಗಿ ನಾಜಲ್ ಅನ್ನ ನಾವು ಬಹಳ ಮುನ್ನೆಚ್ಚರಿಕೆ ವಹಿಸಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಮತ್ತೆ ಎಲ್ಲೆಲ್ಲಿ ತೊಂದರೆ ಆಗಿರುತ್ತೆ ಅಂತ ಭಾಗಕ್ಕೆ ಸಿಂಪರಣೆ ಮಾಡೋದು ಅಷ್ಟೇ ಮುಖ್ಯವಾಗಿ. ಹೌದು, ಸಿಂಪರಣೆಯನ್ನ ನಾವು ಯಾವ ಟೈಮ್ ಅಲ್ಲಿ ಮಾಡ್ತೀವಿ ಅನ್ನೋದನ್ನು ಮುಖ್ಯ ಆಗುತ್ತೆ. ಯಾಕಂದ್ರೆ ಗಾಳಿ ಜಾಸ್ತಿ ಬೀಸ್ತಾ ಇರುವಾಗ ಅಥವಾ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಸಿಂಪರಣೆ ಮಾಡೋದನ್ನ ನಾವು ಕಡಿಮೆ ಮಾಡಬೇಕು. ಮತ್ತೆ ಗಾಳಿ ಕಡಿಮೆ ಇರುವಂತ ಬೆಳಗ್ಗಿನ ಜಾವ ಮತ್ತು ಸಂಜೆ ವೇಳೆಯಲ್ಲಿ ಸಿಂಪರಣೆ ಮಾಡೋದು ಬಹಳ ಮುಖ್ಯ. ಅಂದ್ರೆ ತಂಪು ಹೊತ್ತಿನಲ್ಲಿ ಬಿಸಿಲು ಕಡಿಮೆ ಇರಬೇಕು. ಜೊತೆ ಗಾಳಿಯ ವೇಗ ಪ್ರತಿ ಗಂಟೆಗೆ 5 ಕಿಲೋಮೀಟರ್ಗಿಂತ ಕಡಿಮೆ ಇರಬೇಕು. ಇಂಥ ಟೈಮ್ ಅಲ್ಲಿ ನಾವು ಸ್ಪ್ರೇ ಮಾಡೋದ್ರಿಂದ ಬೆಳೆಗಳ ಮೇಲೆ ಜಾಸ್ತಿ ಸಿಂಪರಣಾ ದ್ರಾವಣ ಹೋಗಿ ಬೀಳುತ್ತೆ, ಇದರಿಂದ ಕೀಟ ನಿರ್ವಹಣೆ ಸಾಧ್ಯ. ಮತ್ತೆ ಪಂಪಿನ ನಾಜಲ್ ಏನಾದ್ರೂ ಬ್ಲಾಕ್ ಆಗಿ ಬರ್ತಾ ಇಲ್ಲ ಸಿಂಪರಣಾ ದ್ರಾವಣ ಅಂದಾಗ ತೆಗೆದು ಅದನ್ನ ಬಾಯಲ್ಲಿ ಊದ್ತಾರೆ ರೈತರು. ಈ ತಪ್ಪನ್ನ ರೈತರು ಖಂಡಿತ ಮಾಡಬಾರ್ದು. ಯಾಕಂತಂದ್ರೆ ಬಾಯಿಂದ ಊದೋದ್ರಿಂದ ಬಾಯಿ ಮೂಲಕ ಕೀಟನಾಶಕ ದೇಹ ಸೇರುತ್ತೆ. ಹಾಗಾಗಿ ಅಂದ್ರೆ ಅದನ್ನ ಸಣ್ಣ ಕಡ್ಡಿಯ ತಗೊಂಡು ಅದನ್ನ ಸ್ವಚ್ಛ ಮಾಡಬೇಕು. ಪಿನ್ನಿನ ಸಹಾಯದಿಂದ ಅಥವಾ ಸಣ್ಣ ಕಡ್ಡಿಯ ಸಹಾಯದಿಂದ ಸ್ವಚ್ಛಗೊಳಿಸ್ಕೋಬೇಕು. ಮತ್ತೆ ಸಿಂಪರಣ ದ್ರಾವಣ, ಗಿಡವೆಲ್ಲ ತೊಯ್ದು ನೆಲಕ್ಕೆ ಬೀಳುವಷ್ಟು ನಾವು ಸಿಂಪರಣೆ ಮಾಡಬಾರ್ದು. ಗಿಡನಷ್ಟೇ ತೋಯಿಸಬೇಕು. ನೆಲಕ್ಕೆ ಬಿದ್ರೆ ಏನಾಗುತ್ತೆ, ನೀರಿನ ಜೊತೆ ಅದು ನದಿ ಕೆರೆಗಳನ್ನ ಸೇರುತ್ತೆ, ಜೊತೆಗೆ ಮಣ್ಣು ಕಲುಷಿತ ಆಗುತ್ತೆ. ಹಾಗಾಗಿ ನಾವು ಹೆಚ್ಚಿನ ದ್ರಾವಣವನ್ನ ಒಂದೇ ಕಡೆ ಸಿಂಪರಣೆ ಮಾಡಿ ನೆಲಕ್ಕೆ ತಾಗೋ ತರ ಮಾಡಬಾರ್ದು. ಸಿಂಪರಣೆ ಆದ ನಂತರ ಸಿಂಪಡಿಸಿದ ಜಾಗದಲ್ಲಿ ಓಡಾಡಕೂಡ್ದು. ಇವತ್ತು ಬೆಳಗ್ಗೆ ಹೋಗಿ ಸಿಂಪರಣೆ ಮಾಡಿ ಬಂದಿದ್ದೀವಿ, ಕೀಟ ನಿರ್ವಹಣೆ ಆಯ್ತೋ ಇಲ್ಲೋ ನೋಡ್ಕೊಂಡು ಬರೋಣ ಅಂತ ಹೇಳಿ ರೈತರು ಅವತ್ತಿನ ದಿನ ಅಥವಾ 3-4 ದಿನ ಹೋಗ್ಕೂಡ್ದು. ಸಿಂಪರಣೆ ಮಾಡಿದಂತ ಜಾಗಕ್ಕೆ ಹೋಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಇರುತ್ತೆ ಗಾಳಿಯಲ್ಲಿ ಇರುತ್ತೆ, ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡಿ. ಸುತ್ತಮುತ್ತಲಿನ ಜನರಿಗೂ ಸ್ವಲ್ಪ ಎಚ್ಚರಿಕೆ ಕೊಡೋದು ಒಳ್ಳೇದೇ. ಹೌದು, ನಾವ್ ಎಲ್ಲಿ ಸಿಂಪರಣೆ ಮಾಡಿದೀವಿ ಆ ತಾಕಲ್ಲಿ ವಿಷ ಸಿಂಪಡಿಸಲಾಗಿದೆ ಅನ್ನೋಂತ ಒಂದು ಬೋರ್ಡ್ ಅನ್ನ ಹಾಕೋದ್ರಿಂದ ಬೇರೆಯವರು ಯಾರೋ ಹಣ್ಣನ್ನಾಗಿರ್ಬೋದು ಅಥವಾ ಯಾವ್ದೋ ತರಕಾರಿಯನ್ನಾಗಿರ್ಬೋದು ಬಳಸೋದನ್ನ ತಪ್ಪತ್ತೆ. ವಿಷ ಅಂತ ಅವರಿಗೆ ಒಂದು ಮಾಹಿತಿ ಇರುತ್ತೆ, ಹಾಗಾಗಿ ನಾವು ಅಲ್ಲಿಗೆ ಒಂದು ಬೋರ್ಡ್ ಅನ್ನ ತಗಲು ಹಾಕೋದ್ರಿಂದ ಒಳ್ಳೇದಾಗುತ್ತೆ. ದನಕರುಗಳು ಪ್ರವೇಶ ಮಾಡ್ದಂಗೆ ನೋಡ್ಕೊಳ್ಳೋದನ್ನು ಮುಖ್ಯನೇ. ಹೌದು, ಸಿಂಪರಣೆ ಇವತ್ತೇ ಮಾಡಿ ಇವತ್ತೇ ದನಕರುಗಳು ಹೋಗಿ ಮೇಯ್ದಾಗ ಅವಕ್ಕೂ ವಿಷಕಾರತ್ವ ಆಗುತ್ತೆ. ಇನ್ನ ಮುಖ್ಯವಾಗಿ ಸಿಂಪರಣೆ ನಂತರ ನಾವು ಏನೆಲ್ಲ ಮಾಡಬೇಕಾಗತ್ತೆ ಅಂತೀರಿ? ಕೀಟನಾಶಕದ ಡಬ್ಬಿಗಳು ಅಥವಾ ಪ್ಯಾಕೆಟ್ಗಳನ್ನ ನಾವೇನ್ ಕೊಂಡು ತಂದಿರ್ತೀವಿ ಖಾಲಿ ಆದ ನಂತರ ಅವನ್ನ ನಾವು ಮರುಬಳಕೆ ಮಾಡಬಾರ್ದು. ಬೇರೆ ಯಾವುದೋ ವಸ್ತುವನ್ನ ಕೂಡಿಡೋದಕ್ಕೋಸ್ಕರ ಮರುಬಳಕೆ ಮಾಡಬಾರ್ದು. ಅದರ ಬದಲಿಗೆ ಮರುಬಳಕೆ ಮಾಡೋದಕ್ಕೆ ಆಗದೇ ಇರೋ ತರ ಅವನ್ನ ವಿಕೃತಗೊಳಿಸ್ಬೇಕು. ವಿಕೃತಗೊಳಿಸಿ ಗುಂಡಿಯನ್ನ ತೋಡಿ ಮಣ್ಣಿನಲ್ಲಿ ಊತ್ ಹಾಕ್ಬೇಕು, ಜಜ್ಜಬೇಕು, ಜಜ್ಜಿ ಅದನ್ನ ವಿಕೃತಗೊಳಿಸಿ ಗುಂಡಿಯಲ್ಲಿ ಊತ್ ಹಾಕ್ಬೇಕು. ಈ ತರ ಮಾಡೋದ್ರಿಂದ ಯಾವುದೇ ಪಶುಗಳಿಗಾಗ್ಲಿ ಅಥವಾ ಮಕ್ಕಳ ಕೈಗಾಗ್ಲಿ ಆ ಡಬ್ಬಿ ಸಿಗದೇ ಇರೋ ತರ ನಾವು ಅವಾಯ್ಡ್ ಮಾಡಿ ವಿಷಕಾರತ್ವವನ್ನ ತಡಿಬಹುದು. ಜೊತೆಗೆ ಸಿಂಪರಣೆ ಆದ ನಂತರ ಬಳಸಿದ ಪಂಪ್ ಅನ್ನ ಶುದ್ಧವಾಗಿ ತೊಳಿಬೇಕು. ಆ ತೊಳೆದಂತ ನೀರನ್ನ ಯಾವುದೇ ನೀರಿನ ಮೂಲಗಳಿಗೆ, ಕೆರೆಗಳಿಗೆ, ನದಿಗಳಿಗೆ ನಾವು ಹರಿಬಿಡಬಾರದು. ಯಾಕಂತಂದ್ರೆ ಅಲ್ಲಿ ಪಶುಗಳು ನೀರು ಕುಡಿತಿರ್ಬೋದು ಅಥವಾ ಆ ಕೆರೆ ನೀರನ್ನ ಮನುಷ್ಯರು ಸಹ ಕುಡಿಯೋದಕ್ಕೆ ಬಳಸ್ತಿರ್ಬೋದು. ಹಾಗಾಗಿ ನಾವು ಮಲಿನಗೊಳಿಸಬಾರದು ಅನ್ನೋ ಉದ್ದೇಶದಿಂದ ಆ ಪಂಪನ್ನ ತೊಳೆದಂತ ನೀರನ್ನು ಸಹ ನಾವು ಬೆಳೆಯ ಒಂದು ಭಾಗದಲ್ಲೇನೆ ಮಣ್ಣಿಗೆ ಸುರಿಬೇಕು. ಸಿಂಪರಣೆ ನಂತರ ರೈತರು ಬಟ್ಟೆ ಬದಲಿಸಿ ಚೆನ್ನಾಗಿ ಸ್ನಾನ ಮಾಡಿದ ನಂತರ ಅಷ್ಟೇ ಯಾವುದಾದ್ರೂ ಆಹಾರವನ್ನ ಸೇವನೆ ಮಾಡಬೇಕಾಗುತ್ತೆ. ಮತ್ತೆ ಸಿಂಪರಣೆಗೆ ಬಳಸಿದಂತ ಅಷ್ಟು ಬಟ್ಟೆಗಳನ್ನ ಬೇರೆಯಾಗೆ ತೊಳಿಬೇಕಾಗುತ್ತೆ. ಮನೆಯ ಮಂದಿಯ ಬಟ್ಟೆಗಳ ಜೊತೆ ಹಾಕಿ ತೊಳಿಬಾರದು, ಸೆಪರೇಟ್ ಆಗಿ ಅವನ್ನ ತೊಳಿಬೇಕಾಗುತ್ತೆ. ಅಂದ್ರೆ ನಾವು ಇಷ್ಟೆಲ್ಲ ಮುನ್ನೆಚ್ಚರಿಕೆ ಅನುಸರಿಸಿದ್ರು ಕೂಡ ಆಕಸ್ಮಿಕವಾಗಿ ಈ ವಿಷ ನಮ್ಮ ದೇಹವನ್ನ ಪ್ರವೇಶ ಮಾಡಿದ್ರೆ ಏನೆಲ್ಲ ಚಿಹ್ನೆಗಳು ಬರ್ತವೆ ನಾವು ಕಾಣಬಹುದು ಅಂತಿದೆ? ಇಷ್ಟೆಲ್ಲ ಮುನ್ನೆಚ್ಚರಿಕೆ ನಂತರನು ವಿಷ ದೇಹಕ್ಕೆ ಸೇರಿದ ನಂತರ ಕೆಲವೊಂದು ಚಿಹ್ನೆಗಳು ನಮಗೆ ಕಾಣಿಸ್ತವೆ. ಮೊದಲಿಗೆ ಸುಸ್ತ್ ಆಗುವಂಥದ್ದು, ಸಣ್ಣದಾಗಿ ತಲೆನೋವು ಶುರುವಾಗುತ್ತೆ, ವಾಂತಿ ಆಗುತ್ತೆ, ತಲೆ ತಿರುಗೋದಾಗುತ್ತೆ, ಈ ತರ ಮೊದಲಿಗೆ ಕಾಣಿಸುತ್ತೆ. ತೀವ್ರತೆ ಜಾಸ್ತಿ ಆದಾಗ ಏನಾಗುತ್ತೆ, ವಾಂತಿ, ಬೇದಿ ಮತ್ತೆ ಹೊಟ್ಟೆ ಹಿಡಿಯೋದು, ಹೆಚ್ಚಾಗಿ ಬೆವರೋದು, ಕಣ್ಣು ಮಂಜಾಗುವಂಥದ್ದು, ಇವೆಲ್ಲ ಸೂಚನೆಗಳು ನಮಗೆ ಕಾಣಿಸ್ತವೆ. ಈ ತರ ಸೂಚನೆಗಳು ಕಾಣಿಸಿದಾಗ ನಾವು ಮೊದಲಿಗೆ ಏನ್ ಮಾಡ್ಬೇಕು, ರೈತರನ್ನ ಕರೆದುಕೊಂಡು ವೈದ್ಯರ ಬಳಿ ಹೋಗ್ಬೇಕಾಗುತ್ತೆ. ಹೋಗುವಾಗ ಅವರು ಬಳಸಿದಂತ ಕೀಟನಾಶಕದ ಪೂರ್ಣ ಮಾಹಿತಿಯನ್ನ ನಾವು ಕೊಂಡೊಯ್ಬೇಕು. ಯಾಕಂದ್ರೆ ವೈದ್ಯರಿಗೆ ಗೊತ್ತಾಗ್ಬೇಕು ಯಾವ ಕೀಟನಾಶಕದಿಂದ ಈ ಎಲ್ಲ ಚಿಹ್ನೆಗಳು ಉಂಟಾಗ್ತಾ ಇದಾವೆ ಅಂತ. ಅದಕ್ಕೆ ಅವರು ತಕ್ಕಂತ ಆಂಟಿಡೋಟ್ ಅನ್ನ ಆ ಕೀಟನಾಶಕದ ಮೇಲೆಯನ್ನೇ ಮುದ್ರಿಸಲಾಗಿರುತ್ತೆ, ಯಾವ ಆಂಟಿಡೋಟು ಅಂತ ಹೇಳಿ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ಆ ಚಿಕಿತ್ಸೆಯನ್ನ ಅವರು ಕೊಡೋದಕ್ಕೆ ಅವರಿಗೆ ಸುಲಭ ಆಗುತ್ತೆ. ಈಗ ಮುಖ್ಯವಾಗಿ ನಾವು ಈ ಪೀಡನಾಶಕಗಳನ್ನ ಡಬ್ಬಗಳನ್ನ ನೋಡಿದಾಗ ಬೇರೆ ಬೇರೆ ಬಣ್ಣದ ಒಂದು ಗುರುತು ಅಲ್ಲಿರುತ್ತೆ. ಕೆಲವುದಕ್ಕೆ ಹಸಿರು ಇರುತ್ತೆ, ಕೆಲವಕ್ಕೆ ಹಳದಿ ಇರುತ್ತೆ, ಇನ್ನು ಕೆಲವಕ್ಕೆ ಕೆಂಪು ಇರುತ್ತೆ. ಏನು ಇದು ಸೂಚಿಸುತ್ತೆ ಅಂತೀರಿ? ಹೌದು ಸರ್, ಕೀಟನಾಶಕಗಳ ಮೇಲೆ ಹಲವು ಮಾಹಿತಿಯನ್ನ ಮುದ್ರಣ ಮಾಡಿರ್ತಾರೆ, ಜೊತೆಗೆ ಒಂದು ವಜ್ರಾಕೃತಿಯ ಚೌಕಟ್ಟಿರುತ್ತೆ, ಅದರಲ್ಲಿ ಅರ್ಧ ತ್ರಿಕೋನಾಕೃತಿಯ ಮೇಲೆ ಒಂದು ಬಣ್ಣವನ್ನ ಅವರು ನಮೂದಿಸಿರ್ತಾರೆ. ಆ ಬಣ್ಣಗಳು ಕೆಂಪು ಆಗಿರ್ಬೋದು, ಹಳದಿ ಆಗಿರ್ಬೋದು, ನೀಲಿ ಆಗಿರ್ಬೋದು, ಹಸಿರು ಆಗಿರ್ಬೋದು. ಕೆಂಪು ಬಣ್ಣದ ತ್ರಿಕೋನಾಕೃತಿ ಇದ್ರೆ ಅದು ತೀವ್ರ ವಿಷಯುಕ್ತತೆಯನ್ನ ಹೊಂದಿದೆ ಅನ್ನೋದನ್ನ ಸೂಚಿಸುತ್ತೆ. ತೀವ್ರ ವಿಷಯುಕ್ತತೆ ಇತ್ತು ಅಂತ ಅನ್ನುವಾಗ ಅಂತ ಕೀಟನಾಶಕವನ್ನ ನಾವು ಬಳಕೆ ಮಾಡುವಾಗ ತೀವ್ರ ಜಾಗರೂಕತೆಯಿಂದ ನಾವು ಬಳಸಬೇಕಾಗುತ್ತೆ. ಎರಡನೇದ್ದು ಬಂದು ಹಳದಿ ಬಣ್ಣದ ತ್ರಿಕೋನಾಕೃತಿ ಇತ್ತು ಅಂದ್ರೆ ಅದು ಅತಿ ವಿಷಯುಕ್ತತೆಯನ್ನ ಹೊಂದಿದೆ. ತೀವ್ರ ವಿಷಯುಕ್ತತೆ, ಅತಿ ವಿಷಯುಕ್ತತೆ, ಈ ಎರಡೂ ಇರುವಂತ ಕೀಟನಾಶಕವನ್ನ ನಾವು ಬಹಳ ಜಾಗರೂಕತೆಯಿಂದ ಬಳಸಬೇಕಾಗುತ್ತೆ. ನೆಕ್ಸ್ಟ್ ಬಂದ್ರೆ ನೀಲಿ ಬಣ್ಣದ ತ್ರಿಕೋನಾಕೃತಿ ಇರುತ್ತೆ, ಇವು ಮಧ್ಯಮ ವಿಷಯುಕ್ತತೆಯನ್ನ ಹೊಂದಿರುತ್ತೆ. ಇವಕ್ಕೂ ಜಾಗರೂಕತೆಯಿಂದ ಬಳಸಬೇಕು, ಆದ್ರೆ ಅಷ್ಟು ಭಯ ಪಡುವಂತ ಅಗತ್ಯ ಇಲ್ಲ. ಕಡೆಯದಾಗಿ ಬಂದ್ರೆ ಹಸಿರು ಬಣ್ಣದ ತ್ರಿಕೋನಾಕೃತಿ ಇರುತ್ತೆ, ಇದು ಬಂದು ಅಲ್ಪ ಪ್ರಮಾಣದ ವಿಷಯುಕ್ತತೆಯನ್ನ ಹೊಂದಿರುತ್ತೆ. ಉದಾಹರಣೆಗೆ ಎಲ್ಲಾ ಶಿಲೀಂದ್ರನಾಶಕಗಳು ಮತ್ತು ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ಕೀಟನಾಶಕಗಳು ಈ ಹಸಿರು ಬಣ್ಣದ ಲೇಬಲ್ ಅನ್ನ ಹೊಂದಿರುತ್ತವೆ. ಈ ಹಸಿರು ಬಣ್ಣದ ಲೇಬಲ್ ಏನನ್ನ ಸೂಚಿಸುತ್ತೆ ಅಂದ್ರೆ, ಈ ಕೀಟನಾಶಕಗಳು ಅಷ್ಟೇನು ಮನುಷ್ಯನಿಗೆ ಹಾನಿಕಾರಕ ಅಲ್ಲ ಅನ್ನೋದನ್ನ ಸೂಚಿಸ್ತವೆ. ಜೊತೆಗೆ ಈ ಹಸಿರು ಬಣ್ಣದ ಕೀಟನಾಶಕಗಳದ್ದು ಸುರಕ್ಷಿತ ಸಮಯ ಬಂದು ಕಡಿಮೆ ಇರುತ್ತೆ. ನಾವು ಇವತ್ತು ಸ್ಪ್ರೇ ಮಾಡಿದ್ರೆ ಇನ್ನ 5 ದಿನದ ಒಳಗಡೆ ಹಾರ್ವೆಸ್ಟ್ ಮಾಡಿದ್ರು ಯಾವುದೇ ತೊಂದರೆ ಇರೋದಿಲ್ಲ. ಅಂದ್ರೆ ಯಾವುದೇ ಒಂದು ಚಿಹ್ನೆ ಇದ್ರೂ ಕೂಡ ಬಹಳ ಎಚ್ಚರಿಕೆಯಿಂದ ಬಳಸೋದು ಬಹಳ ಮುಖ್ಯ, ಬಹಳ ಮುಖ್ಯ. ಅಂದ್ರೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಈ ಕೀಟನಾಶಕಗಳನ್ನ ಬಳಸುವಾಗ ಸಾಕಷ್ಟು ಮುನ್ನೆಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ರೈತ ಬಾಂಧವರೇ, ತಮಗೆ ಈ ಕೀಟನಾಶಕಗಳ ಸುರಕ್ಷಿತ ಬಳಕೆ ಬಗ್ಗೆ, ಹಾಗೇನೆ ಅವುಗಳನ್ನ ಯಾವ ರೀತಿ ನಾವು ಚೆನ್ನಾಗಿ ಬಹಳ ಪರಿಣಾಮಕಾರಿಯಾಗಿ ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ GM ದರ್ಶಿನಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9481975260. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9481975260. ತುಂಬ ಸಂತೋಷ ಡಾಕ್ಟರ್ ದರ್ಶಿನಿ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕೀಟನಾಶಕಗಳ ಸುರಕ್ಷಿತ ಬಳಕೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಇದುವರೆಗೆ ಕೀಟನಾಶಕಗಳ ಸುರಕ್ಷಿತ ಬಳಕೆ ಕುರಿತು ಡಾಕ್ಟರ್ GM ದರ್ಶಿನಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,400 ರೂಪಾಯಿಂದ 24,500 ರೂಪಾಯಿಗಳು, ಅರೇಬಿಕಾ ಚೆರ್ರಿ 11,900 ರೂಪಾಯಿಂದ 13,300 ರೂಪಾಯಿಗಳು, ರೋಬೆಸ್ಟಾ ಪಾರ್ಚ್ಮೆಂಟ್ 15,000 ರೂಪಾಯಿಗಳಿಂದ 16,300 ರೂಪಾಯಿಗಳು, ರೋಬೆಸ್ಟಾ ಚೆರಿ 8,200 ರೂಪಾಯಿಯಿಂದ 9,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ರಸಗೊಬ್ಬರ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಾಣಿಗಳಿಂದ ಮನುಷ್ಯನಿಗೆ ಬರುವ ರೋಗಗಳನ್ನು ಕುರಿತು ಡಾಕ್ಟರ್ ಲೀನಾ ಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಕೃಷಿರಂಗ ಪ್ರಸಾರವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯೇ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೇಳುಗರೆ ಗಮನಿಸಿ, 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ, ಗುರು ಪೂರ್ಣಿಮೆ ಈ ಕುರಿತಾಗಿ ಮಾತನಾಡುತ್ತಾರೆ ವಿದ್ವಾನ್ ಗಣಪತಿ ಭಟ್ ಅವರು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಎಂಟು ಗಂಟೆಗೆ ಶ್ರೀಗಂಧ, ಕನ್ನಡ ಚಿತ್ರಗೀತೆಗಳ ಸಾಂದರ್ಭಿಕ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುರ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಮೊಬೈಲ್ 9400609004, 9902047004. ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಗೋಣಿಕೊಪ್ಪಲಿ ಸಾರ್ವಜನಿಕರ ತೊಂದರೆ ತಾಪತ್ರೆ ದೂರ್ನ ಆಲ್ಸಿಕೆ ಪೊಲೀಸ್ ಸಿಬ್ಬಂದಿಗ ಮನೆ ಮನೆಗೆ ಹೋವ ಪೊಲೀಸ್ ಕಾರ್ಯಕ್ರಮಕ್ಕೆ ಇಂದು ಐತವಾರ ಗೋಣಿಕೊಪ್ಪ ಪ್ಯಾಟೆಲಿ ಚಾಲನೆ ಸಿಕ್ತು. ಗೋಣಿಕೊಪ್ಪ ಠಾಣಾಧಿಕಾರಿ ಪ್ರದೀಪ್ ಕುಮಾರ್ ಇವು ಹಂಗೆ ಸಿಬ್ಬಂದಿಗ ಅಲ್ಲಿನ ಉಮಾಮಹೇಶ್ವರಿ ಬಡಾವಣೆಗೆ ಹೋಗಿ ಪೊಲೀಸರ ಜನಸ್ನೇಹಿ ಕಾರ್ಯಕ್ರಮದಲ್ಲಿ ಪೊಲೀಸರು ಈ ವಿಚಾರಲಿ ಜನರಿಗೆ ಜಾಗೃತಿ ಮೂಡಿಸಿದ. ಅಲ್ಲಿಂದ ಪೊಲೀಸ್ ಸಿಬ್ಬಂದಿಗ 8 ವಾರ್ಡ್ಲಿ ಅಭಿಯಾನ ಕೈಗೊಂಡು ಸೈಬರ್ ಅಪರಾಧ, ಮಾದಕ ವಸ್ತು, ಬಾಲಾಪರಾಧ, ಪೋಕ್ಸೋ ಕಾಯಿದೆ, ಮನೆ ಕಳ್ಳತನ, ಸರಕಳ್ಳತನ, ರಸ್ತೆ ಸಂಚಾರ ನಿಗಮ, ಬ್ಯಾರೆ ಬ್ಯಾರೆ ವಿಷಯದ ಬಗ್ಗೆಲಿ ಅರಿವು ಮೂಡಿಸಿದ. ಮನೆಯಲ್ಲಿ ಯಾರ್ಯಾರು ಒಳೋ ಅವರ ಹೆಸರು ಮೊಬೈಲ್ ನಂಬರ್ ಪಡ್ಕೊಂಡು ಈ ಕಾರ್ ಬರಲಿ. ಗೋಣಿಕೊಪ್ಪ ಠಾಣಾಧಿಕಾರಿ ಸಿಬ್ಬಂದಿ ವರ್ಗದವು ಸಾರ್ವಜನಿಕರು ಈ ಅಭಿಯಾನದಲ್ಲಿ ಕೂಡಿಯಾಡಿದ್ದು. ದೇಶ ಅಭಿವೃದ್ಧಿ ಯಾಕೆ ಗ್ರಾಮದ ಅಭಿವೃದ್ಧಿ ಕೂಡ ಆಕೂತಾ ಗ್ರಾಮದ ಅಭಿವೃದ್ಧಿ ಕಾರ್ಯದಲ್ಲಿ ರಾಜಕೀಯನ ಹಿಂದೆ ಇಟ್ಟು ಜನರ ತೊಂದರೆ ತಾಪತ್ರೆನ ಬಗೆಹರಿಸುವುದು ಭಾರಿ ಮುಖ್ಯಾತ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾಕ್ಟರ್ ಮಂತರ್ಗೌಡ ಅವು ಹೇಳ್ದು. ಹೊತ್ತೂರು ಗ್ರಾಮ ಪಂಚಾಯಿತಿ ಪಾಲೆಮಾಡು ಕಾನ್ಸಿರಾಂಜಿ ಪ್ಯಾಟೆಲಿ ಸುಮಾರು 2.10 ಕೋಟಿ ರೂಪಾಯಿ ವೆಚ್ಚಲಿ ನಿರ್ಮಾಣ ಮಾಡ್ದ. 9 ಕಾಂಕ್ರೀಟ್ ರೋಡ್ನ ಉದ್ಘಾಟನೆ ಮಾಡಿ ಅವು ಮಾತಾಡ್ದು. ಅವು ಕಾನ್ಸಿರಾಂಜಿ ಅಂಬೇಡ್ಕರ್ ಭವನ ಕಟ್ಟಡ ಕಟ್ಟಿಗೆ ಸಂಬಂಧಪಟ್ಟ ಅಧಿಕಾರಿಗಳೊಟ್ಟಿಗೆ ಚರ್ಚೆ ನಡೆಸುವೆ. ಜಿಲ್ಲೆನ ಬಡ ವರ್ಗದವಕ್ಕೆ ಮೂಲಭೂತ ಸೌಕರ್ಯನ ತಲುಪಿಸುವಲ್ಲಿ ಮುಂದಿನ ದಿನದಲ್ಲಿ ಯೋಜನೆನ ಶುರು ಮಾಡುವೆತ್ತ ಅವು ಕಿವಿಮಾತು ಕೊಟ್ಟು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ಎಲ್ಲಾ ನ್ಯಾಯಾಲಯಲ್ಲಿ ರಾಜಿ ಆಕೆ ಬಾಕಿ ಇದ್ದ ಪ್ರಕರಣಗಳ ಮಧ್ಯಸ್ಥಿಕೆಯಲ್ಲಿ ಇತ್ಯರ್ಥ ಮಾಡಿಕೆ ಗೌರವ ಮುಖ್ಯ ನ್ಯಾಯಮೂರ್ತಿಗ ಗೌರವ ಸರ್ವೋಚ್ಚ ನ್ಯಾಯಾಲಯ ದೇಶಾದ್ಯಂತ July 1 to October 7 ಮುಟ್ಟ 90 ದಿನಗಳ ಮಧ್ಯಸ್ಥಿಕೆ ಅಭಿಯಾನಕ್ಕೆ ಚಾಲನೆ ಸಿಕ್ಕಿಟ್ಟು. ಇದರಿಂದ ಕಕ್ಷಿದಾರರು ಈ 90 ದಿನಗಳ ವಿಶೇಷ ಅಭಿಯಾನದ ಸದುಪಯೋಗ ಪಡ್ಕೊಳ್ಳುವ ಹಂಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಂಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಶುಭಾ ಹೌ ಮಾಹಿತಿ ಕೊಟ್ಟೊಳೋ. ಭಾರತೀಯ ವಾಯುಪಡೆಯಿಂದ ಅಗ್ನಿಪತಿ ಯೋಜನೆ ಅಡಿಲಿ ಅಗ್ನಿವೀರ್ ವಾಯು ಪ್ರವೇಶ ಆಯ್ಕೆ ಪರೀಕ್ಷೆಗೆ ಹೈದಂಗಳಿಗೆ ಮತ್ತೆ ಗೂಡೆಗಳಿಗೆ ಈ ಅಭ್ಯರ್ಥಿಗಳಿಂದ ಆನ್ಲೈನ್ಲಿ ಅರ್ಜಿನ ಕರೆದೊಳು. ಅರ್ಜಿ ಹಾಕಿಕೆ July 11 to 31 ಮುಟ್ಟ ಅರ್ಜಿ ಸಲ್ಲಿಸಕ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಇವರಿಂದ ಕೇಳಿ ತಿಳ್ಕನಕೃತ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಉದ್ಯೋಗಾಧಿಕಾರಿಗ ಮಾಹಿತಿ ಕೊಟ್ಟೊಳು. 2025 ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ತರಗತಿಲಿ ಅಭ್ಯಾಸ ಮಾಡ್ತಿದ್ದ ವಿಶೇಷಚೇತನ ವಿದ್ಯಾರ್ಥಿಗ ಹೊಸದಾಗಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿಕೆ SSP ತಂತ್ರಾಂಶಲಿ ವೆಬ್ಸೈಟ್ ಚಾಲನೆಯಲ್ಲಿದ್ದು ಅರ್ಜಿನ ಕರ್ದೊಳೋ. ಅರ್ಜಿ ಹಾಕಿಕೆ August 30 ಆಖೇರಿ ದಿನ ಆಗುಟ್ಟು. ಜಾಸ್ತಿ ಮಾಹಿತಿ ಬೇಕಾರೆ ಕಚೇರಿ ದೂರವಾಣಿ 08-272-2958 ಹಂಗೆ ತಾಲೂಕಿನ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಮಡಿಕೇರಿ ತಾಲೂಕು ರಾಜೇಶ್ BR ಅವರನ್ನ ಸಂಪರ್ಕಿಸುವ ಹಂಗೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಅವು ಮಾಹಿತಿ ಕೊಟ್ಟೊಳೋ. ಯುವ ನಿಧಿ ಯೋಜನೆ ಅಡಿಲಿ ಅರ್ಜಿ ಸಲ್ಲಿಸಿದ ಅರ್ಹರ ಸಹಾಯಕ್ಕೆ July 7 to August 7 ಮುಟ್ಟ ವಿಶೇಷ ನೋಂದಣಿ ಅಭಿಯಾನ ನಡೆದಿದೆ. 2024-25 ಡಿಗ್ರಿ ಸ್ನಾತಕೋತ್ತರ ಪದವಿ ಡಿಪ್ಲೊಮೊ ಪಡೆದ ನಿರುದ್ಯೋಗಿ ಅರ್ಹ ಫಲಾನುಭವಿಗ ಸೇವಾ ಸಿಂಧು ಪೋರ್ಟಲ್ಲಿ ಅರ್ಜಿ ಸಲ್ಲಿಸಕ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಮಡಿಕೇರಿ ಇಲ್ಲಿಂದ ಕೇಳಿ ತಿಳ್ಕನಕೃತ ಜಿಲ್ಲಾ ಉದ್ಯೋಗಾಧಿಕಾರಿಗ ತಿಳಿಸಿಯೋಳು. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ

ದೇಶ ಬಳುಚೆ ಕಾಂಗೊಣಿಗೆ ಗ್ರಾಮತ್ರ ಬಳುಚೆ ಆಂಡು ಗ್ರಾಮತ್ರ ಬಳುಚೆರ ಕಾರ್ಯತ್ಲು ರಾಜಕೀಯತ್ನ ಬಯಲು ಬಿಚ್ಚಿತು ಜನರ ಸಮಸ್ಯೆನ ನೀಕೋದು ಮುಖ್ಯ ಅಂದು ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಶಾಸಕ ಡಾಕ್ಟರ್ ಮಂತರ್ಗೌಡ ಎಂಗ ಅಣಚಿ. ಹೊದ್ದೂರು ಗ್ರಾಮ ಪಂಚಾಯಿತಿ ಪಾಲೆಮಾಡು ಕಾನ್ಸಿ ರಂಜಿ ನಗರತ್ಲು ಸುಮಾರು 2.10 ಕೋಟಿ ರೂಪಾಯಿ ವೆಚ್ಚತ್ಲು ಪುದಿಯದಾಯಿತು ಮಾಡಿತುಳ್ಳು 9 ಕಾಂಕ್ರೀಟ್ ರೋಡ್ನ ಉದ್ಘಾಟನೆ ಮಾಡಿತು ತಕ್ಕ ಬಂದವು. ಕಾನ್ಸಿ ರಂಜಿ ಅಂಬೇಡ್ಕರ್ ಭವನ ಕಟ್ಟೋಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಕೂಡ ಚರ್ಚೆ ನಡೆತುವ. ಜಿಲ್ಲೆರ ಗರಿಬಂಗಕ್ಕೆ ಮೂಲಭೂತ ಸೌಲಭ್ಯತ್ನ ಕೊಡುಪಲ್ಲಿ ಮಿನ್ಯತ ದಿನತ್ಲು ಯೋಜನೆಯನ್ನು ಶುರು ಮಾಡುವ ಅಂದು ಅಣಚಿ. ರಾಷ್ಟೀಯ ಕಾನೂನು ಸೇವೆ ಪ್ರಾಧಿಕಾರ ಪಿಂಜ ಕರ್ನಾಟಕ ರಾಜ್ಯ ಕಾನೂನು ಸೇವೆ ಪ್ರಾಧಿಕಾರತ್ರ ನಿರ್ದೇಶನ ಪೋಲೆ ಎಲ್ಲಾ ನ್ಯಾಯಾಲಯದಲ್ಲಿ ರಾಜೀಯಾಪನತ ಬಾಕಿ ಪ್ರಕರಣತ್ನ ಮಧ್ಯಸ್ಥಿಕೆರ ಮೂಲಕ ಇತ್ಯರ್ಥ ಮಾಡೋಕ್ಕೂ ಮುಖ್ಯ ನ್ಯಾಯಮೂರ್ತಿಯ ಸರ್ವೋಚ್ಚ ನ್ಯಾಯಾಲಯ ಎಂಗ ದೇಶದಲ್ಲಿ ಜುಲೈ 1 ಅಕ್ಟೋಬರ್ 7 90 ದಿನತ್ರ ವಿಶೇಷ ಮಧ್ಯಸ್ಥಿಕಾ ಅಭಿಯಾನ ಮಧ್ಯಸ್ಥಿಕೆ ರಾಷ್ಟಕ್ಕಾಗಿ ಅಭಿಯಾನಕ್ಕೆ ಚಾಲನೆ ಕೊಡ್ತಿತ್ತು.